ಸಾರಿಗೆ 7:35. ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ದೇಶಿ ಆಕಳ ತಳಿಗಳು ಮತ್ತು ಅವುಗಳ ಗುಣ ವಿಶೇಷತೆ ಕುರಿತು ಸಿಂಧನೂರಿನ ಪಶು ವೈದ್ಯ ಸೇವಾ ಇಲಾಖೆಯ ಪಶು ವೈದ್ಯಾಧಿಕಾರಿ ಡಾ ಶಶಿಧರ್ ಸೊಪ್ಪಿಮಠ್ ಅವರ ಜೊತೆ ಸಂದರ್ಶನ ಕೇಳಿ ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಇಂದಿನ ಕೃಷಿ ರಂಗದಲ್ಲಿ. ಮೊದಲಿಗೆ ಈ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಆಕಳ ತಳಿಗಳು ಮತ್ತು ಅವುಗಳ ವಿಶೇಷತೆ, ಆಕಳ ತಳಿಗಳ ಬಗ್ಗೆ ಯಾಕೆ ಇತ್ತೀಚೆಗೆ ಸಾಕಷ್ಟು ಅಲ್ಲಲ್ಲಿ ಮಾತಾಡ್ತಾ ಇದ್ದೇವೆ ನಾವು, ಆಕಳ ಮಹತ್ವ, ಸಾಕಾಣಿಕೆ ಮಹತ್ವ ಏನು, ಜೊತೆಗೆ ಆಕಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭಗಳು ನಮ್ಮ ರೈತರಿಗೆ ಆಗ್ತವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಸಿಂಧನೂರಿನ ಪಶುವೈದ್ಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಶಶಿಧರ್ ಅವರು. ನಮಸ್ಕಾರ ಸರ್, ಎಲ್ಲ ರೈತ ಬಂಧುಗಳಿಗೂ ನಮಸ್ಕಾರ. ಹೇಳಿ, ಮೊದಲನೇದಾಗಿ ಆಕಳ ಮಹತ್ವ ಬಗ್ಗೆ ತಿಳಿಸಿಕೊಡಿ. ಯಾಕೆ ಆಕಳಿಗೆ ಇಷ್ಟು ಮಹತ್ವವನ್ನು ಕೊಡ್ತಾ ಇದ್ದೀವಿ ಇವತ್ತಿನ ದಿನಗಳಲ್ಲಿ ನಾವು? ಸರ್, ಇವತ್ತಲ್ಲ, ನಮ್ಮ ಪುರಾತನ ಕಾಲದಿಂದನೂ ಸಹ ಮಹತ್ವ ಇದೆ. ಬಟ್ ಮಧ್ಯೆ ಎಲ್ಲೋ ಒಂದು ಕಡೆ ನಾವು ಒಂದು ಆಕಳ ಬಗ್ಗೆ ಒಂದು ಮಹತ್ವವನ್ನು ಕಳ್ಕೊಂಡ್ವಿ, ಬರೀ ಪ್ರೊಡಕ್ಷನ್ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಹೋದ್ವಿ ಅನ್ನೋದು ಅಷ್ಟೇ. ನಮ್ಮ ಸಂಸ್ಕೃತಿಯಲ್ಲೇ ಆಕಳ ಬಗ್ಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಇದೆ ಸರ್. ಹೌದು. ಈಗ ನಮ್ಮ ಆಕಳ ತಳಿಗಳಿಗೆ ಬಂದಾಗ ನಾವು ಏನಾಯ್ತು, ಮಧ್ಯದಲ್ಲಿ ಸುಮಾರು 70ರ ದಶಕದಿಂದ ಹಿಡಿದು ಇಲ್ಲಿ ತನಕ ಮುಂದೆ ನಾವು ಜಾಸ್ತಿ ಎಚ್ಎಫ್ ಮತ್ತು ಜೆರ್ಸಿ ಆಕಳುಗಳಿಗೆ ಹೆಚ್ಚು ಮಹತ್ವ ಬಂತು. ನಮ್ಮ ರೈತ ಬಾಂಧವರು ಇರ್ಬೋದು, ದನ ಸಾಕಾಣಿಕೆದಾರರು ಈ ಜೆರ್ಸಿ ಎಚ್ಎಫ್ಗಳಂತಂದು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದರು. ಈ ಜೆರ್ಸಿ ತಳಿಗಳಿಗೂ ಮತ್ತು ನಮ್ಮ ಸ್ಥಳೀಯ ತಳಿಗಳಿಗೂ ಏನು ವ್ಯತ್ಯಾಸಗಳು ಬರ್ತವೆ ಆಕಳ ತಳಿಗಳಲ್ಲಿ? ತುಂಬ ವ್ಯತ್ಯಾಸ ಇದೆ ಸರ್. ಈಗ ವಿದೇಶಿ ತಳಿಗಳು ಜೆರ್ಸಿ ಮತ್ತು ಎಚ್ಎಫ್ ಏನಿದೆಯಲ್ಲ ಸರ್, ಇವು ಏನಂದರೆ ಪ್ರೊಡಕ್ಷನಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಜಾಸ್ತಿ ಇದೆ. ಈಗ ನೀವು ಎಚ್ಎಫ್ ಅಥವಾ ಜೆರ್ಸಿ ತಗೊಳ್ಳಿ, ಎಚ್ಎಫ್ ಒಂದು ದಿವಸಕ್ಕೆ ಸರಾಸರಿ 15-20 ಲೀಟರ್ ಹಾಲು ಕೊಡ್ಬೋದು, ಜರ್ಸಿ ಏನಿದೆಯಲ್ಲ 10-15 liters ತನಕ ಹಾಲು ಕೊಡುತ್ತೆ ಸರ್. ಬಟ್ ಒಂದು ಅತಿ ಮುಖ್ಯವಾಗಿ ಅದಕ್ಕಿದಕ್ಕೂ ಡಿಫ್ರೆನ್ಸ್ ಏನಂತಂದ್ರೆ, ಇಲ್ಲಿ ನಮ್ಮ ತಳಿಗಳು ಹಾಲು ಉತ್ಪಾದನೆ ಕಡಿಮೆ ಮಾಡಬಹುದು, ಬಟ್ ನಮ್ಮ ದೇಶಕ್ಕೆ ಅದು ಒಕ್ಕೊಂಡಿದೆ, ನಮ್ಮ ಪ್ರದೇಶಕ್ಕೆ, ನಮ್ಮ ತಾಪಮಾನಕ್ಕೆ, ಈ ಪರಿಸರಕ್ಕೆ ಒಕ್ಕೊಂಡಿದೆ. ಆಮೇಲೆ ನಾವು HF ಜರ್ಸಿ ತಂದ್ಬಿಟ್ಟು ಉದ್ದಾರದ ರೈತರಿಗೆ ತುಂಬಾ ಕಡಿಮೆ ಅಂತ ನನ್ನ ಭಾವನೆ ಸರ್. ಯಾಕಂದ್ರೆ ಅವಕ್ಕೆ ರೋಗಗಳು ಜಾಸ್ತಿ, ಅವುಗಳನ್ನ ತಾವು ತೋರಿಸೋದ್ರಲ್ಲಿ ಅಥವಾ ನಮ್ಮ ಪ್ರದೇಶಕ್ಕೆ ಅಡ್ಜಸ್ಟ್ ಆಗೋದ್ರಲ್ಲೇ ತುಂಬಾ ಹೊತ್ತು ಕಳೆಯುತ್ತೆ. ಆಮೇಲೆ ಏನಾದ್ರೂ ರೋಗ ಬಂತು, ಸರಿಯಾದ ಸಮಯಕ್ಕೆ ಟ್ರೀಟ್ಮೆಂಟ್ ಸಿಗ್ಲಿಲ್ಲ ಅಂತಂದ್ರೆ ಡೆತ್ ಪರ್ಸೆಂಟೇಜ್ ತುಂಬಾ ಜಾಸ್ತಿ ಇದೆ ಸರ್. ಹಿಂಗಾಗಿ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅವುಗಳಿಗೆ ಜಾಸ್ತಿ ಮೇಯಿಸ್ಬೇಕು ನಾವು. ಹೌದು, ಮೇವನ್ನ ಜಾಸ್ತಿ ಪೋಷಕಾಂಶ ಇರುವಂತಹ ಆಹಾರನ ಜಾಸ್ತಿ ಕೊಡಬೇಕು, ಅಲ್ಲಿ ತುಂಬಾ ಖರ್ಚು ಜಾಸ್ತಿ ಆಗುತ್ತೆ. ನಮ್ಮ ದೇಶೀಯ ತಳಿಗಳದ್ದು ಒಂದು ಅಂದ್ರೆ ಅತಿ ಕಡಿಮೆ ಗುಣಮಟ್ಟದ ಮೇವನ್ನು ಸತೆ ನಾವು ಹಾಕಿದ್ರು ಸಹ ಒಳ್ಳೆ ಉತ್ಕೃಷ್ಟವಾದಂತಹ ಹಾಲನ್ನು ಕೊಡುವಂತ ಒಂದು ತಳಿಗಳಿದೆ ನಮ್ಮಲ್ಲಿ. ಈಗ ದೇಶಿ ತಳಿಗಳಿಗೆ ಬಂದಾಗ ಪ್ರಮುಖವಾಗಿ ಯಾವ್ಯಾವ ದೇಶಿ ತಳಿಗಳು, ಆಕಳ ಒಂದು ಸಂಖ್ಯೆ ಬಂದಾಗ ಭಾರತ ಒಂದು ಚಿತ್ರವನ್ನು ತೆಗೆದುಕೊಂಡಾಗ ಆಕಳಗಳ ಸಂಖ್ಯೆ ಅಥವಾ ಆಕಳಗಳ ತಳಿಗಳು ಎಷ್ಟು ಬರ್ತಾವಂತೆ ನಮ್ಮ ದೇಶದಲ್ಲಿ? ನಮ್ಮಲ್ಲಿ ನ್ಯಾಷನಲ್ ಬ್ಯೂರೋ ಆಫ್ ಜೆನೆಟಿಕ್ ಏನಿದೆಯಲ್ಲ ಸರ್, ಅವ್ರೇನ್ ಮಾಡಿದಾರೆ ಅಂತಂದ್ರೆ ಇವ ಇಲ್ಲಿ 2015 ತನಕ 39 ಆಕಳ ತಳಿಗಳನ್ನ ರೆಕಗ್ನೈಸ್ ಮಾಡಿದ್ದಾರೆ ನಮ್ಮಲ್ಲಿ ದೇಶದಲ್ಲಿ. ತಳಿಗಳು ಅಂತ ಯಾವ ಕರಿತೀವಿ ಅಂತಂದ್ರೆ ಯಾವುದೇ ಒಂದು ಆಕಳ ಆಗಿರ್ಬೋದು, ಇವತ್ತು ಆ ತಳಿ ಏನಿದೆಯಲ್ಲ ಸಿಮಿಲರ್ ಆದ ಒಂದು ಕ್ಯಾರೆಕ್ಟರ್ನ ಹೊಂದಿರಬೇಕು. ಅದು ತಾನಾಗಿರ್ಬೋದು, ತನ್ನ ಮಕ್ಕಳಾಗಿರ್ಬೋದು, ಅಥವಾ ತನ್ನ ವಂಶಜರು ಯಾವುದೇ ಭಾಗದಲ್ಲಿ ಹೋದ್ರು ಸಹ ಅದೇ ಕ್ಯಾರೆಕ್ಟರ್ಸ್ ಅನ್ನ ತೋರಿಸುವಂತಹ ಒಂದು ಗುಣ ಇರ್ಬೇಕು ಸರ್. ಅಂದ್ರೆ ಒಂದು ಸ್ಪೆಸಿಫಿಕ್ ಗುಣಧರ್ಮಗಳು ಇರ್ಬೇಕು. ಹೌದೌದು ಸರ್, ಹೌದು, ತನ್ನದೇ ಆದಂತಹ ವೈಶಿಷ್ಟ್ಯ ಗುಣಧರ್ಮಗಳು. ಹೌದೌದು ಸರ್, ಹೌದು. ಇಲ್ಲಿ ನೋಡಿ ಸರ್, ಒಂದು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ನಮ್ಮಲ್ಲಿ ವಿದೇಶಿ ತಳಿಗಳು ಇರೋದು 2019 ಸೆನ್ಸಸ್ ಪ್ರಕಾರ, ಅಂದ್ರೆ 20th ಜನವರಿ ಗಣತಿ ಪ್ರಕಾರ ಏನಿದೆ ಅಂತಂದ್ರೆ ಬರೀ ಒಂದು 50 million ನಮ್ಮ ಹತ್ರ ವಿದೇಶಿ ತಳಿಗಳಿದೆ. 50 million? ಹೌದು ಸರ್, ಹೌದು. ಬಟ್ ಅದೇ ನಾವು ಒಟ್ಟು ಆಕಳುಗಳ ಪರ್ಸೆಂಟೇಜ್ ನೋಡಿದಾಗ 192 million ಇದೆ ಸರ್. ಓಹೋ, ಇದೆ. ಅದ್ರ ಜೊತೆಗೆ ನಾನ್ ಡಿಸ್ಕ್ರಿಪ್ಟ್ ಏನಿದೆಯಲ್ಲ ಅದರಲ್ಲಿ 142 million ಅಷ್ಟು ಇದೆ. ಇವತ್ ಏನಾಗ್ತಾ ಇದೆ ಅಂದ್ರೆ ನಾನ್ ಡಿಸ್ಕ್ರಿಪ್ಟ್ ತಳಿಗಳು ಕ್ರಾಸ್ ಬ್ರೀಡಿಂಗ್ ಮಾಡಿ ಮಾಡಿ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಸರ್. ಕಡಿಮೆ ಆಗ್ತಾ ಇದಾವೆ. ಅಂದ್ರೆ ಈಗ ಕ್ರಾಸ್ ಬ್ರೀಡಿಂಗ್ ಮಾಡೋದ್ರಿಂದ ತಳಿಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತಿರ್ತಾವೆ. ಬದಲಾವಣೆ ಅನ್ನೋದಕ್ಕಿಂತ ನಮ್ಮ ದೇಶಿ ತಳಿಗಳು ಏನಿದೆಯಲ್ಲ ಸರ್, ಆ ಕ್ಯಾರೆಕ್ಟರ್ಸ್ ಉಳಿತಾ ಇಲ್ಲ. ಕ್ರಾಸ್ ಬ್ರೀಡಿಂಗ್ ಆಗಿ ಏನಾಗುತ್ತೆ ಅಂದ್ರೆ ಹುಟ್ಟಂತ ತಳಿ ಏನಿದೆಯಲ್ಲ ಮಿಶ್ರ ತಳಿ ಆಗಿಬಿಡುತ್ತೆ. ಅದು ಒಂಥರ ಅಂದ್ರೆ ಅದು ಬೇರೆ ತಳಿನ ಆಗಿಬಿಡುತ್ತದೆ ಒಂಥರ. ಹೌದು ಸರ್, ಹೌದು, ಬೇರೆ ತಳಿ ಆಗುತ್ತೆ. ಈಗ ದೇಶಿ ತಳಿ ಆಕಳಿಗೆ ಬಂದ್ರೆ ಯಾವ್ಯಾವ ಪ್ರಮುಖವಾದಂತ ನಮ್ಮ ದೇಶಿ ಆಕಳುಗಳ ತಳಿಗಳನ್ನ ಹೇಳ್ತಾರೆ ನಮ್ಮ ರೈತರಿಗೆ? ಸರ್, ನಮ್ಮಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಈಗ ದಕ್ಷಿಣ ಭಾರತದಲ್ಲಿ ದೇವಣಿ ಆಗಿರ್ಬೋದು, ಕಿಲ್ಲಾರಿ ಆಗಿರ್ಬೋದು, ಹಳ್ಳಿಕಾರ, ಮಲೆನಾಡ್ ಗಿಡ್ಡ, ಅಮೃತ್ ಮಹಲ್ ಇದೆ, ಒಂಗೋಲ್ ಇದೆ, ಕೃಷ್ಣಾ ತೀರಿ ಇದೆ, ವೆಚೂರು ಇದೆ, ಅಮಲಾ ಚೋರಿ ಅಂತ ಇದೆ, ಕಂಗಾಯಂ ಅಂತ ಇದೆ, ಅಲಂಬಾಡಿ ಅಂತ ಇದೆ. ಅದೇ ನಾವು ಉತ್ತರ ಭಾರತ ತಳಿಗಳಿಗೆ ಹೋಗ್ತಾ ಇದ್ವಿ ಅಂತಂದ್ರೆ ಕೆಂಪು ಸಿಂಧಿ ಅಂತ ಇದೆ, ಥಾರ್ ಅಂತ ಬರುತ್ತೆ, ತಾರ್ಪಕಾರ್ ಅಂತ ಇದೆ, ಸಾಯಿವಾಲ್ ಅಂತ ಇದೆ, ಹರಿಯಾಣ ಅಂತ ಒಂದು ಬ್ರೀಡ್ ಇದೆ, ರಾಟಿ ಅಂತ ಇನ್ನೊಂದು ಬ್ರೀಡ್ ಇದೆ, ಗಿರ್ ಅಂತ ಇದೆ, ಮತ್ತೆ ಕಾಂಕ್ರೇಜ್ ಅಂತ ಇದೆ ಸರ್. ಇವು ಮುಖ್ಯವಾಗಿ ಬರುವಂತ ತಳಿಗಳು. ಈಗ ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಕರ್ನಾಟಕದಲ್ಲಿ ಮುಖ್ಯವಾಗಿ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಅಂತ ನಾವೆಲ್ಲ ಹೇಳ್ತಿರ್ತೀವಿ. ಇಲ್ಲಿ ಪ್ರಮುಖವಾದಂತ ತಳಿಗಳನ್ನ ಯಾವ್ಯಾವ ಆಕಳ ತಳಿಗಳನ್ನ ಗಮನಿಸಬಹುದು ನಾವಿಲ್ಲಿ ನೋಡಬಹುದು ಸರ್? ಈಗ ನಮ್ಮ ಭಾಗದಲ್ಲಿ, ರಾಯಚೂರು ಭಾಗದಲ್ಲಿ ಏನಾಗುತ್ತೆ, ದೇವಣಿ ಜಾಸ್ತಿ ಇದೆ ಸರ್. ದೇವಣಿ ಯಾಕಂದ್ರೆ ನಾವು ನಿಯರ್ ಟು ಹೈದರಾಬಾದ್ ಏರಿಯಾ ಅಥವಾ ಮಹಾರಾಷ್ಟ್ರ ಏರಿಯಾ ಬಾರ್ಡರ್ ಅಲ್ಲಿ ಈ ಬೀದರ್ ಏರಿಯಾದಲ್ಲಿಂದ ಏನಿದೆಯಲ್ಲ ಈ ದೇವಣಿ ತಳಿ ಇದೆಯಲ್ಲ ನಮ್ಮಲ್ಲಿ ಜಾಸ್ತಿ ಇದೆ. ಇದಲ್ದಾನೆ ಕೆಲವೊಬ್ಬರು ರೈತರು ಏನ್ ಮಾಡಿದಾರೆ ಅಂತಂದ್ರೆ ಕಿಲ್ಲಾರಿ ದನಗಳನ್ನ, ಆಮೇಲೆ ಹಳ್ಳಿಕಾರ ದನಗಳನ್ನು ಸತ್ಯ ಸಾಕಾಣಿಕೆ ಮಾಡ್ತಾರೆ. ಇದಲ್ದಾನೆ ನಾನ್ ರಿಸ್ಕ್ರಿಪ್ಟ್ ಅಂದ್ರೆ ಯಾವುದೇ ಒಂದು ಬ್ರೀಡಿಗೆ ಸೇರ್ಲಾರ್ದ ಎತ್ತುಗಳು ಮತ್ತು ಆಕಳುಗಳು ಸ್ವಲ್ಪ ಇದೆ ನಮ್ಮಲ್ಲಿ. ಆಮೇಲೆ ಈಗ ದಕ್ಷಿಣ ಕರ್ನಾಟಕಕ್ಕೆ ನಾವು ಓದ್ವಂತ ಈ ಕಳಿ, ಅಲ್ಲಿ ಮುಖ್ಯವಾಗಿ ಏನಿದೆ ಸರ್, ಹಳ್ಳಿಕಾರ ಇದೆ, ಆಮೇಲೆ ಮಲೆನಾಡ್ ಗಿಡ್ಡ ಇದೆ ಶಿವಮೊಗ್ಗ ಭಾಗದಲ್ಲಿ, ಅಮೃತ್ ಮಹಲ್ ಏನಿದೆ ಚಿಕ್ಕಮಗಳೂರು ಭಾಗದಲ್ಲಿ ಇದೆ, ಆಮೇಲೆ ಈ ಮೈಸೂರು ಭಾಗದಲ್ಲಿ ಜಾಸ್ತಿ ಹಳ್ಳಿಕಾರ ಇದೆ. ಈಗ ಪ್ರಮುಖವಾಗಿ ನಾವು ಒಂದು ದೇವನಿ ತಳಿ ಅಂತ ಹೇಳಿರ್ತಾವೆ ಈ ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಎಲ್ಲ, ಈ ಕಡೆ ಕಲಬುರ್ಗಿ, ಬೀದರ್, ರಾಯಚೂರು. ಈ ದೇವನಿ ತಳಿ ಬಂದ್ರೆ ಇತ್ತೀಚೆಗೆ ದೇವನಿ ತಳಿ ಬಗ್ಗೆ ಬಹಳಷ್ಟು ಕೇಳ್ತಾ ಇದ್ದೀವಿ, ವಿಶೇಷತೆ ಏನು ದೇವನಿ ತಳಿಯ ಒಂದು ವಿಶೇಷತೆ ಆಕಳದ್ದು? ಒಂದು ದೇವನಿ ತಳಿ ಏನಿದೆಯಲ್ಲ ಸರ್, ಇದು ನಮ್ಮ ಭಾಗದಲ್ಲಿ ಬೆಳೆದಂತ ಒಂದು ಅಭಿವೃದ್ಧಿ ಹೊಂದಿದಂತ ಒಂದು ತಳಿ ಇದು. ಇದೇನಾಗುತ್ತೆ ಅಂತಂದ್ರೆ, ಕಾಮನ್ ಆಗಿ ಇದನ್ನ ನಾವು ಡ್ಯುವೆಲ್ ಪರ್ಪಸ್ ಬ್ರೀಡ್ ಅಂತ ಕರಿತೀವಿ. ಅದನ್ನ ಇದನ್ನ ಉಳುಮೆ ಮಾಡೋಕ್ಕೂ ಸಹ ಹೋರಿಗಳನ್ನ ಉಪಯೋಗಿಸಬಹುದು, ಮತ್ತೆ ಹಾಲು ಪಡೆಯುವುದರ ಸಲುವಾಗಿ ಆಕಳುಗಳನ್ನ ಬಳಸಬಹುದು ನಾವು. ಇದನ್ನ ಡ್ಯುವೆಲ್ ಪರ್ಪಸ್ ಅಂತ ಕರಿತೀವಿ. ಈ ಬ್ರೀಡ್ ಏನಿದೆಯಲ್ಲ ವಾರ್ಷಿಕವಾಗಿ ಒಂದು 1500-3000 liters ತನಕ ಹಾಲು ಕೊಡುತ್ತೆ ಸರ್. ಅಂದ್ರೆ ಒಂದು ಕರಾವು ಅಥವಾ ಒಂದು ಲ್ಯಾಕ್ಟೇಷನ್ ಅಂತ ಕರಿತೀವಿ. ಒಂದು ಸರಿ ಕರ ಆಗ್ತಂತಂದ್ರೆ ಕೊಡುವಂತ ಹಾಲಿನ ಪ್ರಮಾಣ ಇದಿರುತ್ತೆ. ಆಮೇಲೆ ಇದೊಂದು ಒಳ್ಳೆ ಪೆಕ್ಯುಲರ್ ಅಂತ ಚೆನ್ನಾಗಿ ಮೈಕಟ್ಟಿರುವಂತ ಒಂದು ಮಧ್ಯಮ ಗಾತ್ರದ ಒಂದು ಪ್ರಾಣಿ. ಏನಾಗುತ್ತೆ 300-400 kg ತನಕ ತೂಕ ಇರುತ್ತೆ ಸರ್, ಇದ್ರದ್ದು ತೂಕ ಇರುತ್ತೆ. ಆಮೇಲೆ ಕಡಿಮೆ ಗುಣಮಟ್ಟದ ಆಹಾರವನ್ನು ತಗೊಂಡು ಸಹ ಹಾಲನ್ನು ಕೊಡುತ್ತೆ ಸರ್. ಇದು ದೇವನಿ ತಳಿ ಕೊಡುತ್ತೆ. ಆಮೇಲೆ ಸಾಮಾನ್ಯವಾಗಿ ಒಂದು ಈಗ ಸಂದರ್ಭ ಇದೆ ಅಂತ ಹೇಳ್ತಾ ಇದ್ದೀನಿ ಸರ್. ಒಂದು ದೇಶಿ ತಳಿಗಳಲ್ಲಿ ಅತಿ ಮುಖ್ಯವಾಗಿ ನಾವು ಒಂದು ಕಾಣ್ತಾ ಇರೋ ಗುಣ ಏನಂತಂದ್ರೆ ಎ ಟು ಮಿಲ್ಕ್ ಬಗ್ಗೆ ಹೇಳಬೇಕಾಗುತ್ತೆ. ಎ ಟು ಮಿಲ್ಕ್ ಅಂತಂದ್ರೆ ಇದೊಂದು ಬೀಟಾ ಕೇಸಿನ್, ಇದು ಏನಿದೆಯಲ್ಲ ನಮ್ಮ ದೇಶಿ ತಳಿಗಳಲ್ಲಿ ಜಾಸ್ತಿ ಇದೆ ಅಂತಂದ್ಬಿಟ್ಟು ರಿಸರ್ಚ್ ಅಲ್ಲಿ ರುಜುವಾತಾಗಿದೆ. ಈ ಒಂದು ಹಾಲನ್ನು ಕುಡಿಯೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಆಗಿರ್ಬೋದು ಚೆನ್ನಾಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ಈ ಎಲ್ಲಾ ದೇಶಿ ತಳಿಗಳಲ್ಲಿ ಈ ಬರುವಂತ ಏನು ಸೆಗಣಿ ಆಗಿರ್ಬೋದು ಮತ್ತೆ ಮೂತ್ರದಲ್ಲಿ ಏನಿದೆಯಲ್ಲ ನಮ್ಮ ಸಂಸ್ಕೃತಿಯಲ್ಲಿ ನಾವು ಗೋಮೂತ್ರವನ್ನ ಪೂಜನೆ ಭಾವದಿಂದ ನೋಡ್ತೀವಿ, ಅದು ಒಂದಾದ್ರೆ ಇನ್ನೊಂದು ಈ ಸೆಗಣಿಯಲ್ಲಿ ಪರೋಪಕಾರದಂತಹ ಅನೇಕ ಬ್ಯಾಕ್ಟೀರಿಯಾಗಳು ಇದೆ ಅಂದ್ಬಿಟ್ಟು ರಿಸರ್ಚ್ ಅಲ್ಲಿ ಹೇಳುತ್ತೆ. ಅದರಿಂದ ಅನೇಕ ಉತ್ಪನ್ನಗಳನ್ನು ಸಹ ತಯಾರು ಮಾಡ್ತಾರೆ, ಪಂಚಗವ್ಯ ಆಗಿರ್ಬೋದು ಅರ್ಕ ಕೆಲವೊಬ್ರು ತಯಾರು ಮಾಡ್ತಾರೆ. ಆಮೇಲೆ ಮೋಸ್ಟ್ ಆಫ್ ದಿ ಎಲ್ಲಾ ದೇಸಿ ಬೀರ ತಳಿಗಳಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಏನಿದೆಯಲ್ಲ ಅಂದ್ರೆ ಅದರಲ್ಲಿ ಕೊಬ್ಬಿನಾಂಶ 3-4% ಇದೆ ಸರ್. ಇದಲ್ದನೆ ಏನಾಗಿದೆ ಅಂತಂದ್ರೆ ಈಗ ನಾವು ವೆಚೂರ್ ಬ್ರೀಡ್ಗೆ ಹೋದ್ವಿ ಅಂತಂದ್ರೆ ಕೆಲವೊಂದು ಬ್ರೀಡ್ಗಳಲ್ಲಿ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿರೋದು ಏನಂತಂದ್ರೆ ಔಷಧಿಯ ಗುಣ ಇದೆ ಅಂತ ಹಾಲುಗಳಲ್ಲಿ. ಹಾಲಲ್ಲಿ ಔಷಧಿ ಗುಣ ಇದೆ. ಹಿಂಗಾಗಿ ಇವತ್ತು ಈಗಿನ ಒಂದು ಕಾಲಗುಣದಲ್ಲಿ ನಾವು ದೇಶೀಯ ತಳಿಗಳಿಗೆ ತುಂಬಾ ಇಂಪಾರ್ಟೆನ್ಸ್ ಇದೆ ಅಂತ ಅನ್ನೋ ಒಂದು ಭಾವನೆ ಇದೆ. ಈಗ ದೇಶೀಯ ತಳಿಗಳನ್ನ ಬ್ರಾಡ್ ಆಗಿ ನಾವು ಯಾವ್ಯಾವ ಗುಂಪುಗಳನ್ನು ಮಾಡಬಹುದು, ಇಲ್ಲಿ ಹೇಗೆ ಆಕಳುಗಳ ವರ್ಗೀಕರಣವನ್ನ ಮಾಡ್ತೀರಿ ನೀವು ಆಕಳುಗಳನ್ನ? ಸರ್, ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. ಒಂದು ಕೊಂಬಿನ ಆಕಾರದಲ್ಲೂ ವರ್ಗೀಕರಣ ಮಾಡ್ತಾರೆ, ಇನ್ನೊಂದು ಅವುಗಳ ಯಾವ ಪರ್ಪಸ್ ಅಲ್ಲಿ ವರ್ಗೀಕರಣ ಮಾಡ್ತಾರೆ. ಈಗ ನಾವು ಪರ್ಪಸ್ ಗಳಿಗೆ ಹೋದ್ವಿ ಅಂತಂದ್ರೆ ಒಂದು ಹಾಲಿನ ತಳಿಗಳಂತ ಇದು ಮಾಡ್ತೀವಿ, ಹಾಲಿನ ಸಲುವಾಗಿ ಒಳ್ಳೆ ಹಾಲನ್ನ ಇಳುವರಿಯನ್ನ ಕೊಡ್ತಕ್ಕಂಥ ತಳಿಗಳು. ಹೌದು ಸರ್, ಹೌದು. ಇನ್ನೊಂದು ಎರಡನೇ ವಿಧದಲ್ಲಿ ಏನಂದ್ರೆ ಕೆಲಸಗಾರ ತಳಿಗಳು ಅಂತ, ಅಂದ್ರೆ ಒಳ್ಳೆ ಹೋರಿಕರುಗಳನ್ನು ಕೊಡ್ತಕ್ಕ. ಹೌದು ಸರ್, ಹೋರಿಕರುಗಳು ಮತ್ತೆ ಉಳುಮೆ ಮಾಡೋದಕ್ಕೆ ಎಳೆಯೋದಕ್ಕಂತ ಪರ್ಪಸ್. ಆಮೇಲೆ ಉಭಯ ಉನ್ಮುಖವಾಗಿರುವಂತದ್ದು, ಅಂದ್ರೆ ಎರಡು ಹಾಲನ್ನು ಕೊಡುತ್ತೆ ಪ್ಲಸ್ ಅದ್ರ ಜೊತೆಗೆ ಸ್ವಲ್ಪ ಏನಿದೆಯಲ್ಲ ಗುಣಮಟ್ಟದ ಹಾಲು ಬರಬೇಕು, ಗುಣಮಟ್ಟದ ಕರುಗಳು ಬೇಕು, ಕರುಗಳು ಬೇಕು ಉಳುಮೆಗೆ. ಈ ರೀತಿ ಕೊಡುವಂತ ತಳಿಗಳಿರುತ್ತೆ. ಈಗ ನಾವು ಹಾಲಿನ ತಳಿಗಳು ತೊಗೊಳ್ಳೋದಾದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ ಈ ಹಾಲನ್ನ ಜಾಸ್ತಿ ಕೊಡುತ್ತೆ, ಬಟ್ ಕೆಲಸ ಇವುಗಳಿಗೆ ಗಂಡು ಕರುಗಳಿಗೆ ಕೆಲಸ ಮಾಡುವಂತ ಕೆಪಾಸಿಟಿ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಕೆಂಪು ಸಿಂಧಿ ಆಗಿರ್ಬೋದು, ಗಿರ್ ಆಗಿರ್ಬೋದು, ಸಾಹಿವಾಲ, ಇವೇನಿದೆಯಲ್ಲ ಸರ್, ಹಾಲನ್ನ 16 liter ಇಂದ 3-3.5 liter ತನಕ ಒಂದು ಕರಾವನಲ್ಲಿ ಕೊಡುತ್ತೆ ಒಂದ್ಸರಿ ಕರ ಹಾಕಿದಾಗ. ಬಟ್ ಅದೇ ಕೆಲಸ ಮಾಡಂತ ಕೆಪಾಸಿಟಿ ಗಂಡು ಕರುಗಳಲ್ಲಿ ಅಥವಾ ಹೋರಿಗಳಲ್ಲಿ ಇರೋದಿಲ್ಲ. ಅಂದ್ರೆ ಗಿರ್ ತಳಿ ಮತ್ತು ಸಾಹಿವಾಲದಲ್ಲಿ ಇರೋದಿಲ್ಲ ಸರ್, ಇರೋದಿಲ್ಲ. ಈಗ ಕೆಲಸಗಾರ ತಳಿ ಬಗ್ಗೆ ಬರೋಣ. ಇಲ್ಲೇನಾಗುತ್ತೆ, ಹಾಲಿನ ಪ್ರಮಾಣ ಕಡಿಮೆ ಇರುತ್ತೆ ಸರ್, ಬಟ್ ಕೆಲಸ ತುಂಬಾ ಚೆನ್ನಾಗಿ ಮಾಡುವಂತ ಕೆಪಾಸಿಟಿ ಇರುತ್ತೆ. ಇವಕ್ಕೆ ಕಂಗಾಯಂ ಆಗಿರ್ಬೋದು, ಆಮ್ಲಾಚೇರಿ ಅಂತ ಇದೆ, ಆಮೇಲೆ ಅಮೃತ್ ಮಹಲ್ ಇದೆಯಲ್ಲ ನಮ್ದು, ನಮ್ದೇ ಕರ್ನಾಟಕದ ತಳಿ, ಹಳ್ಳಿಕಾರ್ ಇದೆ. ಈ ತಳಿಗಳು ಏನಿದೆಯಲ್ಲ ಸರ್, ಇದು ಹಾಲಿನ ಎಷ್ಟು ಕೊಡುತ್ತೆ ಅಂತಂದ್ರೆ ಒಂದ್ ವರ್ಷಕ್ಕೆ ಒಂದ್ ಕರಾವಿನಲ್ಲಿ 500 liter ಕೊಡಬಹುದು ಅಷ್ಟೇನೆ, ಇಷ್ಟು ಕೆಪಾಸಿಟಿ ಇರುತ್ತೆ. ಬಟ್ ಇವುಗಳು ಉತ್ಕೃಷ್ಟವಾಗಿ ಕೆಲಸ ಮಾಡುವಂತ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಈಗ ಎರಡೂ ಕೆಪಾಸಿಟಿ ಇರುವಂತದ್ದು ಅಂದ್ರೆ ಹಾಲು ಕೊಟ್ಟಿರ್ಬೇಕು, ಈ ಕಡೆ ಕೆಲಸನು ಮಾಡಿರ್ಬೇಕಂತ ತಳಿಗಳು ಯಾವುವು ಅಂತಂದ್ರೆ ಒಂಗೋಲ್ ಆಗಿರುತ್ತೆ, ತಾರ್ಪರ್ಕರ್, ಆಮೇಲೆ ಕೃಷ್ಣರಾಟಿ ಅಂತ ಬರುತ್ತೆ, ಪುಂಗ್ನೂರು, ಇವೇನಿದೆಯಲ್ಲ ಎರಡಕ್ಕೂ ಬರುತ್ತೆ ಸರ್. ಈ ಹೋರಿಗಳು ಕೆಲಸನು ಮಾಡ್ತವೆ. ಅಂದ್ರೆ ಇದ್ರಲ್ಲಿ ಏನಾಗುತ್ತೆ, ಹಾಲು ಜಾಸ್ತಿ ಕೊಡಲ್ಲ. ಈಗ ಹಾಲಿನ ತಳಿಗಳು ಮತ್ತೆ ಕೆಲಸಗಾರ ತಳಿಗಳ ಮಧ್ಯದಲ್ಲಿ ಅಂದ್ರೆ ಒಂದು ಕರಾವಿನಲ್ಲಿ ಎಷ್ಟು, ಒಂದು 500 liter ಇಂದ 1500 liter ತನಕ ಹಾಲು ಕೊಡಬಹುದು. ಅದು ಈ ರೀತಿ ಇದನ್ನ ವರ್ಗೀಕರಣ ಮಾಡ್ತೀವಿ. ಈಗ ಒಂಗೋಲ ತಳಿ ಬಂದ್ರೆ ಒಂಗೋಲ ತಳಿ ಈ ಭಾಗದಲ್ಲಿ ಹೇಗಿದೆ, ಅದರದ ಒಂದು ಸ್ಟೆಬಿಲಿಟಿ ಇರಬಹುದು, ಹಾಲಿನ ಉತ್ಪಾದನೆ, ಒಂಗೋಲ ತಳಿ ಎತ್ತುಗಳನ್ನು ನಾವೆಲ್ಲ ನೋಡ್ತಾ ಇರ್ತೀವಿ. ಇದು ಆಂಧ್ರಪ್ರದೇಶದ ಒಂದು ತಳಿನ ಒಂಗೋಲ ಅಂತಂದ್ರೆ? ಹೌದು ಸರ್, ಹೌದು. ಇದು ಪ್ರಕಾಶಂ ಜಿಲ್ಲೆ ಆಂಧ್ರಪ್ರದೇಶದಿಂದ ಅಲ್ಲಿ ಆ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತ ಒಂದು ತಳಿ ಸರ್. ಒಂಗೋಲ್ ಬಗ್ಗೆ ಹೇಳ್ಬೇಕಂತಂದ್ರೆ ಇದೊಂಥರ ಒಳ್ಳೆ ಮೆಜೆಸ್ಟಿಕ್ ಎತ್ತುಗಳು, ಭಯಂಕರ ಗೈತ್ಯಗಾತ್ರದಂತ ಎತ್ತುಗಳು ಇರುತ್ತೆ ಸರ್. ನಾನು ಇದ್ರ ಬಗ್ಗೆ ಓದ್ತಾ ಗೊತ್ತಾಯ್ತು ನನಗೆ ಇವತ್ತಲ್ಲ ಸರ್, ಇದು 1950 ಅಥವಾ 50 ಏನಾಗಿದೆ ಅಂತಂದ್ರೆ ಕೆಲವೊಂದು ದೇಶಗಳು, ಬ್ರೆಜಿಲ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಅಮೆರಿಕದಲ್ಲೆಲ್ಲ ಏನ್ ಮಾಡಿದಾರೆ ಅಂದ್ರೆ ನಮ್ಮ ದೇಶಗಳಿಂದ ತಗೊಂಡೋಗ್ಬಿಟ್ಟು ಅವ್ರ ದೇಶದಲ್ಲಿ ತಮ್ಮ ಜಾನುವಾರುಗಳಿಗೆ ಇದನ್ನ ಕ್ರಾಸ್ ಮಾಡಿಸ್ಬಿಟ್ಟು ತಾವು ಕೆಲವೊಂದು ತಳಿಗಳನ್ನು ಉತ್ಪಾದನೆ ಮಾಡಿದ್ದಾರೆ. ಇವತ್ತಿಗೆ 80% ಆಫ್ ದ ಬ್ರೆಜಿಲ್ ಪಾಪ್ಯುಲೇಷನ್ ಏನಿದೆಯಲ್ಲ ಒಂಗೋಲು ಇದೆ ಅಂತ. ಅದೊಂದು ಇದಕ್ಕೆ ಒಳ್ಳೆ ಹಿರಿಮೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಒಂಗೋಲ ತಳಿಯ ಎತ್ತುಗಳನ್ನು ನೋಡಿದಾಗ ನಾವು ಭಾರವನ್ನು ಜಗ್ಲಿಕ್ಕೆ ಬಹಳಷ್ಟು 1-2 ಟನ್ ಒಂದೊಂದು ಎತ್ತುಗಳು ಜಗದಿರ್ತವೆ. ಹೌದು ಸರ್, ಹೌದು ಹೌದು, ಒಳ್ಳೆ ಕೆಪಾಸಿಟಿ ಇದೆ. ಆಮೇಲೆ ಇದಕ್ಕೆ ಆಗ್ಲೇ ಹೇಳ್ದಂಗೆ ಹೀಟ್ ಮತ್ತೆ ರೋಗ ನಿರೋಧಕ ಶಕ್ತಿ ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಒಳ್ಳೆ ಕೆಪಾಸಿಟಿ ಇರುವಂತದ್ದು, ಸ್ಟ್ರೆಂತ್ ಇದೆ, ಇದಕ್ಕೆ ತುಂಬಾ ಗ್ಲೋಬಲ್ ಡಿಮ್ಯಾಂಡ್ ಇದೆ ಅಂತ ಹೇಳಿದ್ನಲ್ಲ, ಅದೊಂದು. ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಅತಿ ಗುಣಮಟ್ಟದ ಆಹಾರ ತಗೊಂಡ್ಬಿಟ್ಟು ಹೈ ಫೀಡ್ ಕನ್ವರ್ಷನ್ ರೇಟ್ ತಗೊಂಡ್ಬಿಟ್ಟು ಅದನ್ನ ಮಾಂಸವಾಗಿ ಬೆಳವಣಿಗೆ ಹೊಂದುವಂತಹ. ಆಮೇಲೆ ಹೈ ಫರ್ಟಿಲಿಟಿ ರೇಟ್ ಇದೆ, ಚೆನ್ನಾಗಿ ಗರ್ಭ ಇದು ಕಟ್ಕೊಳ್ಳುತ್ತೆ. ಯಾಕಂದ್ರೆ ಕೆಲವೊಂದು ಬೀಡ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಜಲ್ದಿ ಗರ್ಭಧಾರಣೆ ಆಗೋದಿಲ್ಲ, ಗೊಡ್ಡ ಬಿದ್ದ್ಬಿಡ್ತಾವು. ಆಮೇಲೆ ಇದಲ್ದನೆ ಇದೇನಾಗಿದೆ ಅಂತಂದ್ರೆ ಇದಕ್ಕೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಹೀಗಾಗಿ ನಮ್ಮ ಬ್ರೀಡ್ಗಳಲ್ಲೇ ತುಂಬ ಒಂಗೋಲು ಏನಿದೆಯಲ್ಲ ದೇಸಿ ತಳಿಗಳಲ್ಲಿ ಒಳ್ಳೆ ಒಂದು ತಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂಗೋಲು ಇದು ಆಕಳು ಹೇಗೆ ಒಳ್ಳೆ ಒಂದು ಹಾಲಿನ ಇಳುವರಿಯನ್ನು ಕೊಡ್ತದಂತೀರ? ಆಕಳು ಕೊಡುತ್ತೆ ಸರ್, ಕೊಡುತ್ತೆ ಸರ್. ಇನ್ನು ಗಿರ್ ತಳಿ ಬಂದಾಗ, ಗಿರ್ ಅಂತಂದ್ರೆ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಸರ್ ರೈತರು ಇಲ್ಲ ಗಿರ್ ಆಕಳ ತಗೊಂಬಂದಿನಿ ನಾನು ಅಂತ ಹೇಳ್ತಿರ್ತಾರೆ. ಹಾಲು ಬಹಳ ಮಹತ್ವ ಬರ್ತಾ ಇದೆ ಅಂತ ಹೇಳ್ತಾರೆ, ಏನು ಗಿರ್ ತಳಿ ವಿಶೇಷತೆ ಏನು ಹೇಳ್ತಾರೆ ಗಿರ್ ಆಕಳದ್ದು? ಸರ್, ಇದು ಗಿರ್ ತಳಿ ಏನಿದೆಯಲ್ಲ, ಗಿರ್ ಫಾರೆಸ್ಟ್ ಏರಿಯಾ ಏನಿದೆಯಲ್ಲ ಸರ್ ಗುಜರಾತಲ್ಲಿ, ಗಿರ್ ಅಂತಂದ್ಬಿಟ್ಟು ಕಾಥಿಯವಾರ್ ಅಂತ ಒಂದು ಡಿಸ್ಟ್ರಿಕ್ ಇದೆ, ಆ ಭಾಗದಲ್ಲಿ ಈ ಒಂದು ತಳಿ ಬೆಳೆದಂಥ ಒಂದು ತಳಿ ಇದು. ಇದಕ್ಕೆ ತುಂಬ ಹೆಸರುಗಳು ಇದೆ, ಗೈರ್ ಅಂತ ಹೆಸರು ಕರೀತಾರೆ, ಸುರತಿ ಅಂತಲೂ ಕರೀತಾರೆ, ಗುಜರಾತಿ ಅಂತಂದ್ಬಿಟ್ಟು ಆ ಗುಜರಾತ್ ಡಿಸ್ಟ್ರಿಕ್ ಇದರಲ್ಲಿ ರಾಜ್ಯದಲ್ಲಿ ಇದು ತುಂಬ ಫೇಮಸ್ ಇದೆ. ಆಮೇಲೆ ಇದು ಸಹ ಅಷ್ಟೇನೆ ಸರ್, ಇದು ಈ ತಳಿನೂ ಸಹ ಬ್ರೆಜಿಲ್ ಮತ್ತೆ ಬೇರೆ ಒಂದು ವಿದೇಶಗಳಿಗೆ ಎಕ್ಸ್ಪೋರ್ಟ್ ಆಗಿದೆ, ತುಂಬ ಹಿಂದೆನೆ ಎಕ್ಸ್ಪೋರ್ಟ್ ಆಗಿದೆ ಇದು. ಆಮೇಲೆ ಇದ್ರದೊಂದು ಪೆಕ್ಯುಲಾರಿಟಿ ಏನಂತಂದ್ರೆ, ಇದರ ಒಂದು ಅಣಿ ಏನಿದೆಯಲ್ಲ ಸರ್ ಉಬ್ಬದಾಗಿರುತ್ತೆ, ಉಬ್ಬಿರುತ್ತೆ. ಈ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ ಪ್ರಪಂಚದ ಯಾವುದೇ ಆಕಳ ತಳಿಗಳಲ್ಲಿ ಇಲ್ಲ, ವಿಶೇಷತೆ ಸರ್ ಇದು. ಅದನ್ನ ಅಲ್ಟ್ರಾ ಕಾನ್ವೆಕ್ಸ್ ಬ್ರೀಡ್ ಆಫ್ ವರ್ಲ್ಡ್ ಅಂತ ಕರೀತಾರೆ. ಇದೊಂದು ಪೆಕ್ಯುಲಾರಿಟಿ ಇದೆ. ಇದೇನಿದೆಯಲ್ಲ ಒಂದು 2110 ಲೀಟರ್ಸ್ ಒಂದು ಕರಾವಿನಲ್ಲಿ ಹಾಲನ್ನ ಕೊಡುತ್ತೆ, ಅಂದ್ರೆ ಹಾಲಿಂದು ಒಳ್ಳೆ ಇಳುವರಿ ಕೊಡುತ್ತೆ. ಅಂದ್ರೆ ಈಗ ನಾವು ಬೇರೆ ಕಂಪೇರ್ ಮಾಡಿದ್ರೆ ಅಂತ ಒಳ್ಳೆ ಇಳುವರಿ, ಬಟ್ ಏನಂದ್ರೆ ಒಂದು ಮಧ್ಯಮ ಗಾತ್ರದಲ್ಲಿ ಇದೆ. ಆಮೇಲೆ ಫ್ಯಾಟ್ ಪರ್ಸೆಂಟೇಜ್ 4.5% ಅಂತಂಕನು ಕೊಬ್ಬಿನ ಅಂಶ ಈ ಹಾಲಲ್ಲಿ ಇರುತ್ತೆ. ಆಮೇಲೆ ಇದಲ್ದಾನೆ ನೀವು ಈಗ ಕೆಲವೊಂದು ನ್ಯೂಸ್ ಅಲ್ಲಿ ಓದಿರ್ಬೇಕು, ಅದಕ್ಕೆ ರಿಸರ್ಚ್ ಇನ್ನ ಒಂದು ಹಿನ್ನೆಲೆ ಇಲ್ಲ. ಅದರಲ್ಲಿ ಗೋಮೂತ್ರದಲ್ಲಿ ಬಂಗಾರ ಇರುತ್ತೆ, ಈ ರೀತಿ ಎಲ್ಲ ಕೆಲವೊಬ್ಬರು ರೈತರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಆಮೇಲೆ ಸಾಕಿದ್ರೆ ಒಳ್ಳೇದು, ನಮಗೆ ಒಂದು ಒಳ್ಳೆ ಇದು ಬರುತ್ತೆ, ಅಂದ್ರೆ ಇತ್ತೀಚೆಗೆ ನಮ್ಮ ಜಿಲ್ಲೆಯಲ್ಲಿ ಸಹ ಅಲ್ಲಲ್ಲಿ ರೈತರು ಈ ಗಿರ್ ಆಕಳ ತಳಿಯನ್ನ ತಗೊಂಡ್ಬರ್ತಾ ಇದಾರೆ, ಆಕಳವನ್ನ. ಹೌದೌದು ಸರ್, ಗಿರ್ ಆಕಳ ಸಾಕಾಣಿಕೆ ಮಾಡೇನ್ರಿ ಅಂತ ಹೇಳ್ತಾರೆ. ಆಮೇಲೆ ಗಿರ್ ಆಕಳ ಹಾಲು ಸಹ ಬಹಳಷ್ಟು ತುಟ್ಟಿಯಾಗಿ ಮಾರ್ತಾ ಇರ್ತಾರೆ. ಹೌದು ಸರ್, ತುಪ್ಪನು ತುಂಬಾ ತುಟ್ಟಿ, ತುಪ್ಪ ಅಂತೂ 2000 ರೂಪಾಯಿ ಕೆಜಿ ಹಿಂಗೆಲ್ಲ ರೇಟ್ ಹೇಳ್ತಾ ಇರ್ತಾರೆ. ಹೌದೌದು ಸರ್, ಹೌದು. ಅಂದ್ರೆ ಇದೊಂಥರ ವಿಶೇಷವಾದಂತ ತಳಿ. ಹೌದು ಸರ್, ಹೌದು. ಇನ್ನ ಮತ್ತೊಂದು ತಳಿ ಇತ್ತೀಚೆಗೆ ನಾವು ಕೇಳ್ತಾ ಇದ್ದೇವೆ, ಈ ಪುಂಗನೂರು ತಳಿ ಅಂತೇಳಿ, ಬಹಳ ಚಿಕ್ಕದಾಗಿರುತ್ತೆ, ಮನೆಯಲ್ಲಿ ಸಾಕಾಣಿಕೆ ಮಾಡಬಹುದು, ಎಲ್ಲ ಅಡಿಗೆ ಮನೆಯಲ್ಲಿ ಎಲ್ಲ ಓಡಾಡ್ಕೊಂಡಿರುತ್ತೆ, ಸಣ್ಣ ತಳಿ ಅಂತ ಹೇಳ್ತಾರೆ. ಇದು ವಿಶೇಷತೆ ಏನಿದ್ರೆ ಪುಂಗನೂರದ್ದು? ಸರ್, ಇದು ಪುಂಗನೂರು ಏನಿದೆಯಲ್ಲ ಚಿತ್ರೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಿಂದ ಬಂದಂತ ತಳಿ ಸರ್. ಇದು ಚಿತ್ರೂರು ಡಿಸ್ಟಿಕ್ ಆಂಧ್ರ ಪ್ರದೇಶದಿಂದ ಬಂದ ತಳಿ ಸರ್. ಇದು ಇದು ಏನಿದೆಯಲ್ಲ, ಒಂದು ತಳಿ ಹೆಸರು ಬರ್ತಾ ಇರ್ಬೇಕಾದ್ರೆ ಒಂದು ಲೋಕಲ್ ಏರಿಯಾ ಇರುತ್ತೆ, ಇಲ್ಲ ಅಂತಂದ್ರೆ ಅದನ್ನ ಪೋಷಣೆ ಮಾಡಿದವರ ಹೆಸರು ಸತೆ ಬಂದರು ಸರ್. ಪುಂಗನೂರು ಮಹಾರಾಜರು ಸತೆ ಈ ಒಂದು ತಳಿ ಬಗ್ಗೆ ತುಂಬಾ ಮುತುವರ್ಜಿ ವಹಿಸಿದ್ರು, ಇದನ್ನ ಬೆಳವಣಿಗೆ ಮಾಡಿಸಿದ್ರು ಅಂತಂದ್ಬಿಟ್ಟು ಒಂದು ಇತಿಹಾಸ ಇದೆ. ಆಮೇಲೆ ಮುಂಚೆ ಏನಾಗಿತ್ತು ಸರ್, ಈ ತಳಿ ಅಳಿವಿನಂಚಿಗೆ ಬಂದ್ಬಿಡುತ್ತು, ಹೋಗಿತ್ತು. ಅವಾಗ ಏನ್ ಮಾಡಿದ್ರು, 1959 ಏನ್ ಮಾಡಿದ್ರು, ಇದಕ್ಕೆ ಅಭಿವೃದ್ಧಿ ಮಾಡೋಣ ಅಂತಂದ್ಬಿಟ್ಟು ಎಷ್ಟೋ ಯೋಜನೆಗಳನ್ನ ತಗೊಂಬಂದ್ರು, ಬಟ್ ಸಕ್ಸಸ್ ಆಗ್ಲಿಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ಏನಾಯ್ತು ಸರ್, ಇದ್ರದ್ದು ಆ ಒಂದು ತುಂಬಾ ಸಣ್ಣದ್ದು, ಒಂದು ನಾವು ಶ್ವಾನದ ಗಾತ್ರದಲ್ಲಿ ಸಣ್ಣಿರುತ್ತೆ, ಆಮೇಲೆ ಅತಿ ಮುದ್ದಾಗಿರುತ್ತೆ. ಹಿಂಗಾಗಿ ಏನಾಗಿದೆ ಅಂತಂದ್ರೆ ತುಂಬಾ ಜನಕ್ಕೆ ಇದು ತುಂಬಾ ಇಷ್ಟ ಆಗ್ತಾ ಇದೆ. ಎಸ್ಪೆಷಲಿ ಇವಾಗ ಏನಾಗಿದೆ ಅಂದ್ರೆ ಸಿಟಿಯಲ್ಲಿರೋ ಜನಗಳು ತಮ್ಮ ಮನೆಯಲ್ಲಿ ಸಾಕಬಹುದು, ಬೆಡ್ರೂಮ್ ಅಲ್ಲಿ ಒಂದು ಆಡಿನ ಗಾತ್ರದಾಗಿರುತ್ತೆ, ಆಡಿದ್ದಾಗೆ. ಸರ್, ಆಡಿನ ಹೈಟ್ ಆಗುತ್ತೆ, ಹೈಟ್ ಆಗುತ್ತೆ ತೆಳಗಿರುತ್ತೆ. ಬಟ್ ಇದೇನಾಗುತ್ತೆ, ಸಣ್ಣ ಕರ ಇದ್ದಾಗ ಇದು ಹೈಟ್ ಇದೆ ಸರ್, ಇಲ್ಲಂತಲ್ಲ, ಇದು ಅಪ್ ಟು 1 meter ತನಕ ಹೈಟ್ ಬರುತ್ತೆ, ಇಲ್ಲಂತಲ್ಲ. ಬಟ್ ಏನಾಗುತ್ತೆ, ಎಸ್ಪೆಷಲಿ ಸಣ್ಣ ಕರುಗಳು ಏನಿದಾವಲ್ಲ ತುಂಬಾ ಚೆನ್ನಾಗಿ ಲುಕ್ ಇರುತ್ತೆ, ಹಿಂಗಾಗಿ ತುಂಬಾ ಜನ ಇಷ್ಟಪಡ್ತಾರೆ. ಕಾಮನ್ ಆಗಿ ಇದೇನಾಗುತ್ತೆ ಸರ್, ಬಿಳಿ ಬಣ್ಣದಲ್ಲಿರುತ್ತೆ, ಕೆಲವೊಂದು ಗ್ರೇ ಇರುತ್ತೆ, ಬ್ರೌನ್ ಇರುತ್ತೆ, ಕೆಲವೊಮ್ಮೆ ಕರಿ ಬಣ್ಣದಲ್ಲಿ ಸಹ ಈ ಪುಂಗನೂರು ತಳಿಗಳು ಬರುತ್ತೆ. ಇದು ಡ್ಯುಯಲ್ ಪರ್ಪಸ್ ಸರ್, ಡ್ಯುಯಲ್ ಪರ್ಪಸ್ ಅಂದ್ರೆ ಇದನ್ನ ಆಗ ಹಾಲಿಗೆ ಸತೆ ನಾವು ಉಪಯೋಗಿಸಬಹುದು, ಪ್ಲಸ್ ಅದ್ರ ಜೊತೆಗೆ ಸಣ್ಣ ಪ್ರಮಾಣದಲ್ಲಿ ಉಳುಮೆ ಸತೆ ಮಾಡಬಹುದು ಇದರಿಂದ. ಈ ತರ ಇದು ಹಾಲು ಅದು ಎಷ್ಟು ಕೊಡುತ್ತೆ ಪುಂಗನೂರು ತಳಿ ಬಂದಾಗ, ಹಾಲಿನ ಒಂದು ಮಟ್ಟ ಹೇಗೆ ಕೊಡುತ್ತಾ ಇತ್ತು ಹಾಲು? ಒಂದು ಆವರೇಜ್ ಅಲ್ಲಿ ಪರ್ ಡೇ ಏನಿಲ್ಲ ಅಂತಂದ್ರೆ ಒಂದು 2-2.5 liter ಹಾಲು ಕೊಡುತ್ತೆ ಸರ್. ಅದು 2-2.5 liter ಅಂದ್ರೆ ಜಾಸ್ತಿ ಇದು ಮೇವಿನ ಖರ್ಚು, ಅದು ಖರ್ಚು ವೆಚ್ಚಗಳು ಜಾಸ್ತಿ ಬರೋದಿಲ್ಲ ಅಂತ ಅನ್ಸುತ್ತೆ. ಹೌದು, ನಮ್ಮ ದೇಶದ ಗುಣಲಕ್ಷಣನೇ ಅದು ಸರ್. ನಾವು ಮೇವುಗಳ ಬಗ್ಗೆ ಅಷ್ಟೊಂದು ಇದು ಮಾಡಲಿಲ್ಲ ಅನ್ಸುತ್ತೆ, ಅದನ್ನ ಕಡಿ ಗುಣಮಟ್ಟದ ಆಹಾರ ತಗೊಂಡ್ಬಿಟ್ಟು ಅದನ್ನ ಉತ್ಪಾದನೆ ಮಾಡೋ ಕೆಪಾಸಿಟಿ ಇದೆ ಇದಕ್ಕೆ. ಹೌದು. ಇನ್ನ ಮತ್ತೊಂದು ತಳಿ ಬಂದಾಗ ಮಲ್ನಾಡ್ ಗಿಡ್ಡ ಅಂತ ಹೇಳ್ತಿಲ್ಲ? ಹೌದು ಸರ್, ಮಲ್ನಾಡ್ ಭಾಗದಲ್ಲಿ ಒಂದು ತಳಿ ಸಾಮಾನ್ಯವಾದದ್ದು. ಇದರ ವಿಶೇಷತೆ ಏನು ಮಲ್ನಾಡ್ ಗಿಡ್ಡ ಅಂತ? ಸರ್, ಮಲ್ನಾಡ್ ಗಿಡ್ಡ ನಮ್ಮ ಶಿವಮೊಗ್ಗದ ಒಂದು ಮಲ್ನಾಡ್ ಪ್ರದೇಶದಲ್ಲಿ, ಅಲ್ಲಿಂದ ಮುಂದೆ ಈ ಮಲ್ನಾಡು ಏನು ಗಿರಿಶಿಖರಗಳು ಏನಿದೆಯಲ್ಲ ಸರ್, ಆ ಒಂದು ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತ ತಳಿ ಇದು. ಅಲ್ಲೆಲ್ಲ ಜನಗಳು ಯಾವ ರೀತಿ ಸಾಕಾಣಿಕೆ ಮಾಡ್ತಾರೆ ಅಂತಂದ್ರೆ, ಇದನ್ನ ಒಂದು ಅಟ್ಟಿ ಮಾಡಿರ್ತಾರೆ. ನಮ್ಮ ತರ ಪ್ರತಿಯೊಂದಕ್ಕೂ ಹಗ್ಗ ಕಟ್ಟಿ ಅಥವಾ ಒಂದು ಸರಪಣೆ ಹಾಕಿ ಸಾಕಂತದ್ದು ಏನಲ್ಲ ಸರ್, ನಾವ್ ಹೆಂಗ್ ಕುರಿ ಸಾಕಾಣಿಕೆ ಮಾಡ್ತಾರಲ್ಲ ನಮ್ಮ ರೈತರು, ಆ ರೀತಿ ಏನ್ ಮಾಡ್ತಾರೆ, ಒಂದು ಕೊಟ್ಟಿಗೆ ಮಾಡಿರ್ತಾರೆ, ಅದರಲ್ಲಿ ಒಂದು 15-20 ಅವುಗಳನ್ನ ಒಗಿಸ್ತಾರೆ ಅಷ್ಟೇ ಆ ಕೊಟ್ಟಿಗೆಗೆ. ಏನ್ ಮಾಡ್ತಾರೆ, ಮತ್ತು ಬೆಳಗ್ಗೆ ಏನ್ ಸಾಯಂಕಾಲ ಕಾಡಲ್ಲೆಲ್ಲ ಮೇಕೊಂಬರ್ತಾವು, ಸಾಯಂಕಾಲ ಮತ್ತು ಮನೆಗೆ ಸೇರ್ಕೊಳತ್ತೆ. ಹಾಲು ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ. ಎಷ್ಟು ಒಂದು ಆಕಳು ಏನಿದೆಯಲ್ಲ 1/2 liter ಕೊಡ್ಬೋದು, ಅಥವಾ ಎರಡನೇದು ಅಥವಾ ಮೂರನೇ ಸೂಲಲ್ಲಿ ಸ್ವಲ್ಪ ಒಂದೂವರೆ ಲೀಟರ್ ತನಕ ಬರ್ಬೋದು ಅಷ್ಟೇ. ಬಟ್ ಒಳ್ಳೆ ಸ್ಟಡಿ ಅನಿಮಲ್ ಸರ್ ಇದು. ಅಪ್ಪಿ ತಪ್ಪಿ ನಾವು ಯಾರಾದರೂ ಮುಟ್ಟಕ್ಕೆ ಹೋದ್ರೆ ಅಂತಂದ್ರೆ ಹತ್ರ ಕರ್ಕೊಳ್ಳಾರದಷ್ಟು ತುಂಬ ಶಾರ್ಪ್ ಆಗಿರುತ್ತೆ. ಇದ್ರ ಅಟ್ಯಾಕ್ ಮಾಡುತ್ತೆ ಇಲ್ಲಂತಾರೆ ವಧಿತತಿ, ಅಷ್ಟು ತುಂಬ ಶಾರ್ಪ್ ಆಗಿರುತ್ತೆ. ನಮ್ಮ ದೇಶ ತಿಳಿಗಳದ್ದು ಒಂದು ಏನಂದ್ರೆ ಪೆಕ್ಯುಲಾರಿಟಿ, ಈ ಮಣ್ಣಿನ ಗುಣ ಪಕ್ಕ ಇದೆ ಸರ್ ಅದಕ್ಕೆ. ಮಣ್ಣಿನ ಗುಣ ಇದೆ ಏನಂತಂದ್ರೆ ಸುಲಭವಾಗಿ ನಾನು ನಂಬಲ್ಲ ಅದು, ಅಕ್ಸೆಪ್ಟ್ ಮಾಡಲ್ಲ. ಒಂದ್ಸರಿ ಅಕ್ಸೆಪ್ಟ್ ಮಾಡ್ತಂದ್ರೆ ಚೆನ್ನಾಗಿನೇ ಅಂಬಿಕೆ ಆಗುತ್ತೆ. ಅಂಬಿಕೆ ಆಗುತ್ತೆ. ಮತ್ತೆ ವಿಶೇಷವಾಗಿ ಏನ್ ಹೇಳಿಕೆ ಇಷ್ಟಪಡಿದ್ರೆ ಆಕಳ ತಳಿಗಳ ಬಗ್ಗೆ? ಮುಖ್ಯವಾಗಿ ಇನ್ನೊಂದು ವೆಚೂರ್ ಅಂತ ಒಂದು ಬ್ರೀಡ್ ಇದೆ ಸರ್. ಇದ್ರ ಪೆಕ್ಯುಲಾರಿಟಿ ಏನಂತಂದ್ರೆ ಪ್ರಪಂಚದಲ್ಲಿರುವಂತ ಅತ್ಯಂತ ಕುಳ್ಳಗಿರುವಂತ ಆಕಳ ತಳಿ ಸರ್ ಇದು. ಕುಳ್ಳಗಿರುವಂತ ಎಷ್ಟು ಇರುತ್ತೆ ಹೈಟ್ ಇದು? ಎಷ್ಟು 87 centimeters ಹೈಟ್ ಇರುತ್ತೆ ಸರ್ ಅಷ್ಟೇ. ಓಹೋ, ಅಷ್ಟೇ ಇರುತ್ತೆ. 87 centimeters ಇರುತ್ತೆ. ಇದು ವೆಚೂರು ಡಿಸ್ಟ್ರಿಕ್ಟ್ ಕೇರಳದಲ್ಲಿ ಒಂದು ಆ ಪ್ರದೇಶದಲ್ಲಿ ಬಂದಂತ ತಳಿ ಸರ್ ಇದು. ಇದರಲ್ಲಿ ಏನಿರುತ್ತಲ್ಲ, ಇದರಲ್ಲೂ 2 milk ಜಾಸ್ತಿ ಇರುತ್ತೆ. ಆಮೇಲೆ ಪರ್ಟಿಕ್ಯುಲರ್ಲಿ ಇದರಲ್ಲಿ ಲ್ಯಾಕ್ಟೋಫೆರಿನ್ ಅಂತಂದ್ಬಿಟ್ಟು ಹಾಲಿನಲ್ಲಿ ಒಂದು ಅಂಶ ಇದೆ ಅಂತ ಫೈಂಡ್ ಔಟ್ ಆಗಿದೆ ಸರ್. ಇದು ಏನಿದೆಯಲ್ಲ, ಪರ್ಟಿಕ್ಯುಲರ್ಲಿ ರೋಗ ನಿರೋಧಕ ಶಕ್ತಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿರ್ಬೋದು, ಆಂಟಿ ವೈರಲ್ ಕೆಪಾಸಿಟಿ ಯಾವ ರೀತಿ ಇದೆ ಅಂತಂದ್ರೆ, ಮೋರ್ ದ್ಯಾನ್ ಆಂಪಿಸಿಲಿನ್ ಅಂತ ಒಂದು ಆಂಟಿಬಯೋಟಿಕ್ ಇದೆ. ಅದಕ್ಕಿಂತ ಈ ಒಂದು ಹಾಲು ಏನಿದೆಯಲ್ಲ ಕುಡಿದ್ರೆ ಆ ಮೆಡಿಸಿನ್ಸ್ ತಗೊಂಡಾಗ ಏನು ಕೆಪಾಸಿಟಿ ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ ಇದೆ ಅಂತಂದ್ಬಿಟ್ಟು ಒಂದು ರಿಸರ್ಚ್ ಹೇಳುತ್ತೆ. ಆಮೇಲೆ ಇದರಲ್ಲಿ ಹಾಲಲ್ಲಿ 100% ಆಫ್ ಅರ್ಜಿನಿನ್ ಅಂತ ಒಂದು ಅಮೈನೊ ಆಸಿಡ್ಸ್ ಇದೆ ಸರ್, ಅದು ಸಹಿತ ಇದೆ ಅಂತ ಪ್ರೂವ್ ಆಗಿದೆ. ಏನು ಹೇಳ್ತೀರಿ, ವಿಶೇಷವಾಗಿ ಆಕಳ ತಳಿಗಳ ಸಾಕಾಣಿಕೆ ನಮ್ಮ ರೈತರಿಗೆ ಯಾವ ರೀತಿ ಉಪಯೋಗ ಇದೆ, ಅದರಲ್ಲೂ ವಿಶೇಷವಾಗಿ ದೇಶಿ ತಳಿಗಳ ಆಕಳ ಸಾಕಾಣಿಕೆಯನ್ನು ಮಾಡೋದ್ರಿಂದ ಯಾವ ರೀತಿ ರೈತರಿಗೆಲ್ಲ ಲಾಭಗಳಾಗ್ತವೆ ಅಂತಕ್ಕಂಥದ್ದು? ಸರ್, ಏನಾಗಿದೆ, ನಾವು ಇವತ್ತು ಬರೀ ಪ್ರೊಡಕ್ಷನ್ನಿಂದ ಅಥವಾ ದುಡ್ಡಿನಿಂದ ಹೋಗ್ತಾ ಇದ್ದೀವಿ. ನಮ್ಮ ದೇಶೀಯ ತಳಿಗಳು ಯಾಕೆ ಸ್ವಲ್ಪ ದಿವಸದಲ್ಲಿ ನಮಗೆ ಹಿಂದೆ ಯಾಕೆ ನೆಗ್ಲೆಕ್ಟ್ ಆದವು ಅಂತಂತಂದರೆ, ನಮ್ಮಲ್ಲಿ ಒಂದು ಪರಿಸ್ಥಿತಿ ಇತ್ತು, ಹಾಲಿನ ಒಂದು ಪ್ರೊಡಕ್ಷನ್ ದೇಶದಲ್ಲಿ ಕಡಿಮೆ ಇತ್ತು, ಹಾಲಿನ ಬಗ್ಗೆ ಹಾಲಿನ ಒಂದು ಉತ್ಪಾದನೆ ಕಡಿಮೆ ಇತ್ತು. ಆ ಟೈಮಲ್ಲಿ ಏನಾಯಿತು, ಗೌರ್ಮೆಂಟ್ ಏನು ಮಾಡಿತು, HF ಜರ್ಸಿಗಳನ್ನ ಇಂಟ್ರೊಡ್ಯೂಸ್ ಮಾಡಿತು. ಯಾವ ರೀತಿ ಕೃಷಿಯಲ್ಲಿ ಹೈಬ್ರಿಡ್ ತಳಿಗಳು ಯಾವ ರೀತಿ ಬಂತು, ರಸಗೊಬ್ಬರಗಳು ಯಾವ ರೀತಿ ಬಂತಲ್ಲ, ನಮ್ಮಲ್ಲಿ ಏನಾಯಿತು ಅಂದರೆ ಆ ಒಂದು ತಳಿಗಳು ಇಂಟ್ರೊಡಕ್ಷನ್ ಆಯಿತು. ಇವತ್ತು ಏನಾಗಿದೆ ಅಂತಂದ್ರೆ, ನಮ್ಮಲ್ಲಿ ಸಫಿಷಿಯಂಟ್ ಕ್ವಾಂಟಿಟಿ ಹಾಲು ಉತ್ಪಾದನೆ ಆಗ್ತಾ ಇದೆ, ಪ್ರಪಂಚದಲ್ಲಿ ಎಷ್ಟು ನಾವು ಮಿಲ್ಕ್ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ. ಬಟ್ ಏನಾಗಿದೆ ಅಂತಂದ್ರೆ, ನಾವು ಪರ್ ಕ್ಯಾಪಿಟಲ್ ಕನ್ಸಂಪ್ಷನ್ ಅಥವಾ ನಾವು ಪ್ರತಿಯೊಬ್ಬರು ಕುಡಿಯಂತ ಹಾಲಿನ ಪ್ರಮಾಣ ಏನಿದೆಲ್ಲ ಕಡಿಮೆ ಇದೆ. ನಮ್ಮಲ್ಲಿ ಏನಾಗಿದೆ, ಹಾಲು HF ಆಕಳನ್ನ ಮತ್ತೆ ಜರ್ಸಿ ಆಕಳುಗಳನ್ನ ಹಾಲನ್ನ ನಾವು ಕುಡಿತೀವಿ ಅನ್ನೋ ಜನಸಂಖ್ಯೆ ತುಂಬಾ ಕಡಿಮೆ, ನಾವು ಅದನ್ನ ಮಾರ್ತೀವಿ ಅನ್ನೋದೇ ತುಂಬಾ ಜಾಸ್ತಿ. ಅದೇ ನಮ್ಮ ಜನಕ್ಕೆ ಎಮ್ಮಿ ಹಾಲಿನ ಬಗ್ಗೆ ತುಂಬಾ ಒಲವು ಇದೆ, ಬಟ್ ಆಕಳ ಹಾಲು ಬಗ್ಗೆ ಇಲ್ಲ ಸರ್. ಯಾಕಂತಂದ್ರೆ ಅವು HF ಜರ್ಸಿ ಒಳ್ಳೇದಲ್ಲ ಒಂದು ಪರಿಕಲ್ಪನೆ ಇದೆ, ಯಾಕಂದ್ರೆ ನೀರ್ ತರ ಇರುತ್ತೆ, ಹಾಲು 5% ತುಂಬಾ ಕಡಿಮೆ ಇರುತ್ತೆ. ಅದೇ ದೇಶಿ ತಳಿಗಳು ಬಂದ್ರೆ ಆಗ್ಲೇ ಹೇಳಿದೆ ನಾನು, ಇದರಲ್ಲಿ ಔಷಧಿ ಗುಣ ಇದೆ, ಫ್ಯಾಟ್ ಪರ್ಸೆಂಟೇಜ್ ಚೆನ್ನಾಗಿದೆ, ಗೋಮೂತ್ರವನ್ನ ನಮ್ಮ ಸಾವಯವ ಕೃಷಿ ಮಾಡುವಂತವರು ಚೆನ್ನಾಗಿ ಉಪಯೋಗ ಮಾಡ್ಕೋಬಹುದು ಅಂತ ಹೇಳ್ತಾರೆ ಅದರಲ್ಲಿ. ಹೌದು ಸರ್, ಹೌದು ಹೌದು. ಒಬ್ರು ಕೆಲವೊಬ್ರು ನಾನು ಇದ್ರ ಬಗ್ಗೆ ಓದ್ತಾ ಇರ್ಬೇಕಾದ್ರೆ ಗೊತ್ತಾಗಿದೆ ಏನಂತಂದ್ರೆ, ಒಬ್ಬ ಒಂದು ಆಕಳನ್ನ ನೀವು ಕಟ್ಟಿದ್ರಂತಂದ್ರೆ ಒಬ್ಬ ರೈತರ ಕಂಪ್ಲೀಟ್ ಆಗಿ ಸಾವಯವ ಕೃಷಿ ಮಾಡಬಹುದು ಅಂತಂದ್ಬಿಟ್ಟು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. 4-5 ಎಕರೆಗೆ ಯಾವುದೇ ಗೊಬ್ಬರ ತಗೊಳ್ಳಾರ್ದಂಗೆ ಒಂದು ಆಕಳ ಇತ್ತಂದ್ರೆ ಸಾಕು, ಅದ್ರ ಮೇಲೆ ಕೃಷಿಯನ್ನು ಮಾಡಬಹುದು. ಈ ಸಾವಯವ ಉತ್ಪನ್ನಗಳನ್ನ, ಗೋಮೂತ್ರ ಸಗಣಿಯನ್ನು ಬಳಸಿ ಸಾಕಷ್ಟು ಗೋ ಉತ್ಪನ್ನಗಳನ್ನು ಮಾಡ್ಕೊಂಡು ಮಾಡಬಹುದು ಅಂತ ಹೇಳ್ತಾರೆ. ಹೌದು ಸರ್, ಹೌದು. ಇದಕ್ಕೆ ತುಂಬಾ ಒಂದು ಇನ್ನೂ ಜಾಸ್ತಿ ಒತ್ತು ಸಿಗ್ಬೇಕು ಸರ್ ಜನಸಾಮಾನ್ಯ. ಈಗ ತಾವು ನೋಡ್ರಿ, ಈಗ ಒಂದೊಂದು ಹೋರಿಗಳು, ಉದಾಹರಣೆ ಅಂತಂದ್ರೆ ಕಿಲಾರಿ ಹೋರಿಗಳಿರ್ಬಹುದು, ಒಂದೊಂದು ಹೋರಿಗಳು ಈಗ ಕಿಮ್ಮತ್ತು ಕಟ್ಟಲಿಕ್ಕೆ ಆಗೋದಿಲ್ಲ, ಅಷ್ಟಿರ್ತಾವ 50,000, 60,000, 1,00,000 ವರೆಗೆ ಇರ್ತಾವ ಎತ್ತುಗಳು. ಹೌದು ಸರ್, ಹೌದು ಹೌದು. ಸರ್, ನಮ್ಮಲ್ಲಿ ಒಂದು ಪರಿಕಲ್ಪನೆ ಆ ರೀತಿ ಇದೆ ಏನಂತಂದ್ರೆ, ಆಕಳ ಹೊಟ್ಟೆಯಲ್ಲಿ ಅಚ್ಚರ ಬಂಗಾರ ಅಂತ ಹೇಳ್ತಾರಲ್ಲ. ಹೌದು ಸರ್, ಹೌದು, ಆ ತರ ಇದೆ. ಅದಲ್ದನ ಏನಾಗಿದೆ ಸರ್, ಕೆಲವೊಬ್ಬರಿಗೆ ರೈತರಿಗೆ ಅವರಿಗೆ ಅದನ್ನ ನಾವು ಉಳುಮೆ ಮಾಡ್ತೀವೋ ಬಿಡ್ತೀವೋ, ನಮ್ಮನೆಯಲ್ಲಿ ಒಳ್ಳೆ ಕ್ವಾಲಿಟಿ ಎತ್ತಿರ್ಬೇಕು, ಅವನ್ನ ಸಾಕ್ಬೇಕು. ಹೌದು, ಅವನ ಒಂದು ಯಾವ ರೀತಿ ಈ ಸ್ವಾನಪ್ರಿಯರ ಹೆಂಗೆ ಒಳ್ಳೊಳ್ಳೆ ಬ್ರೀಡ್ಗಳನ್ನ ಬೇರೆ ಕಡೆ ತಂದ್ಬಿಟ್ಟು ಸಾಕುವ ಒಂದು ಪರಿಕಲ್ಪನೆ ಇದೆಯಲ್ಲ, ಹಂಗೆ ನಮ್ಮಲ್ಲಿ ಸಿಂಧೂರಲ್ಲಿ ಇದಾರೆ ಸರ್. ಹೌದು, ರೈತರು ಕೆಲವೊಂದಿಷ್ಟು ಮಂದಿ ಮನೆಯಲ್ಲಿ ಒಳ್ಳೆ ಎತ್ತಿರ್ಬೇಕು ಅದನ್ನ ದಿವಸ ಅಲ್ಲಿ ಏನ್ ಮಾಡ್ತಾರೆ, ಒಳ್ಳೆ ಮಕ್ಕಳು ಚೆನ್ನಾಗಿ ಮೇಂಟೈನ್ ಮಾಡೋದು ಮಾಡ್ತಾ ಇರ್ತಾರೆ, ಅದನ್ನ ದಿವಸ ಅಲ್ಲಿ ಮೈತಿಕ್ಕರೇ ಇರ್ತಾರೆ, ಪ್ಲಸ್ ಅವ್ರ ಜೊತೆಗೆ ಒಳ್ಳೊಳ್ಳೆ ಆಹಾರ ಕೊಡ್ತಾರೆ ಅದಕ್ಕೆ, ಆ ರೀತಿ ಇದೆ. ಅದೇ ರೀತಿ ಆಕಳುಗಳು ನಮ್ಮ ಸ್ಥಳೀಯ ಆಕಳುಗಳನ್ನು ಇತ್ತೀಚೆಗೆ ಮಾಡೋದನ್ನು ನೋಡ್ತಾ ಇದ್ದೀವಿ. ಹೌದು ಸರ್, ಆಕಳ ಬಗ್ಗೆ ಪರಿಕಲ್ಪನೆ ರೈತರಲ್ಲಿ ಬರಬೇಕಾಗಿದೆ, ನಮ್ಮ ಸ್ಥಳೀಯ ಆಕಳುಗಳ ಸಂತತಿಯನ್ನು ಉಳಿಸಲಿಕ್ಕೆ. ನಿಮ್ಮ ಇಲಾಖೆಯಿಂದ ಈ ಸ್ಥಳೀಯ ತಳಿಗಳನ್ನು ಉಳಿಸಲಿಕ್ಕೆ ಏನಾದರೂ ಪ್ರಯತ್ನಗಳು ನಡೆದಿದ್ದಾವ? ಇದೆ ಸರ್, ಇದೆ. ಇವಾಗ ಏನಾಗಿದೆ ಅಂತಂದ್ರೆ, ಆಲ್ರೆಡಿ ಒಂದು 5-6 years ಆಯ್ತು ಸರ್, NLM ಅಂತ ಒಂದು ಸ್ಕೀಮ್ ಇದೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ. ಇದರಲ್ಲಿ ಏನ್ ಮಾಡಿದಾರೆ ಅಂತ, ಮುಂಚೆಲ್ಲ ನಾವೆಲ್ಲ ಕ್ರಾಸ್ ಬ್ರೀಡಿಂಗಿಗೆ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ, ಕಿಲಾರಿ ತಳಿಗಳನ್ನ ನಮ್ಮ ಇದನ್ನ ಲೋಕಲ್ ಬ್ರೀಡ್ಸ್ಗೆ ಕಿಲಾರಿ ಮಾಡ್ತಾ ಇದ್ವಿ. ಇವಾಗ ಹಾಲು ಉತ್ಪಾದನೆ, ದೇಶೀಯ ತಳಿಯ ಒಂದು ಹಾಲು ಉತ್ಪಾದನೆ ಆಗಬೇಕು ಅಂತಂದ್ಬಿಟ್ಟು ಏನ್ ಮಾಡಿದೆ ಅಂತಂದ್ರೆ, ಸೆಂಟ್ರಲ್ ಗೌರ್ಮೆಂಟು ಪರ್ಟಿಕ್ಯುಲರ್ಲಿ ಸಾಯಿವಾಲ ಮತ್ತು ತಾರ್ಪಾರ್ಕರ್ ಈ ಎರಡು ತಳಿಗಳು ಏನಿದೆಯಲ್ಲ, ಅದನ್ನ ಏನ್ ಮಾಡಿದಾರೆ ಅಂತಂದ್ರೆ, ನಮಗೆ ಸಪ್ಲೈ ಮಾಡ್ತಾ ಇದಾರೆ, ಅಂದ್ರೆ ಬೇರೆ ನಳಿಕೆಗಳನ್ನ ಸಪ್ಲೈ ಮಾಡ್ತಾ ಇದಾರೆ. ಆಮೇಲೆ ಅದಲ್ದೇ ಏನಾಗ್ತಾ ಇದೆ ಅಂತಂದ್ರೆ, ಇದನ್ನ ಎಲ್ಲಾ ಸಂಸ್ಥೆಗಳಿಗೆ ಸಪ್ಲೈ ಮಾಡಿಬಿಟ್ಟು ನೀವೇನಿದೆಯಲ್ಲ ಕಿಲಾರಿ ಬದಲಾಗಿ ಇದನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಈಗ. ಎಸ್ಪೆಷಲಿ ನಾನ್ ಡಿಸ್ಕ್ರಿಪ್ಟ್ ದನಗಳಾಗಿರ್ಬೋದು, ಆಮೇಲೆ ದೇಶೀಯ ತಳಿಗಳು ಏನಿದಾವಲ್ಲ ಅವುಗಳನ್ನು ಮಾಡಿ ಹಾಲು ಉತ್ಪಾದನೆ ಜಾಸ್ತಿ ಮಾಡೋದಕ್ಕೆ ಒಂದು ಯೋಜನೆ ಇದೆ ಸರ್. ನಮ್ಮಲ್ಲಿ ಸ್ಥಳೀಯ ಆಕಳಲ್ಲಿ ಫರ್ಟಿಲಿಟಿ ರೇಟ್ ಅದು ಹೇಗಿದೆ, ಹೇಗೆ ಫರ್ಟಿಲಿಟಿ ಚೆನ್ನಾಗಿ ಬರ್ತಾ ಇರ್ತದಂತರ ಪ್ರತಿ ವರ್ಷ ಗರ್ಭಧಾರಣೆ ಆಗೋದು, ಆಮೇಲೆ ಕರು ಹಾಕೋದೆಲ್ಲ ಎಷ್ಟು ಪ್ರತಿಶತ ಇದೆ ಕಂಡು ಬರ್ತಾ ಇದೆ ಸರ್? ನಮ್ಮದು ಕೃತಕ ದರ್ಭ ಪ್ರತಿಶತ ಏನಿದೆಯಲ್ಲ 35-40% ಇದೆ ಸರ್. ಅಂದರೆ 100 ದನಗಳಿಗೆ ನಾವು ಬೆದ ಇಂಜೆಕ್ಷನ್ ಮಾಡಿದ್ವಿ ಅಂತಂದರೆ ಅದರಲ್ಲಿ 30-35 ದನಗಳು ಕಟ್ಗಳ ಪರ್ಸೆಂಟೇಜ್ ಇದೆ. ಇದು ಏನಿದೆಯಲ್ಲ ನಮ್ಮ ದೇಶೀಯ ತಳಿಗಳಲ್ಲಿ ಸ್ವಲ್ಪ ಜಾಸ್ತಿನೇ ಅನ್ಕೋಬಹುದು, ಜಾಸ್ತಿ ಇದೆ. ಎಚ್ ಎಫ್ ಮತ್ತು ಜರ್ಸಿ ತಳಿಗಳಲ್ಲಿ ನೋಡಿದರೆ ಅಲ್ಲಿ ಏನಾಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತಂದರೆ ಅವುಗಳ ಒಂದು ದೈಹಿಕ ಶಕ್ತಿ ಏನಿರುತ್ತಲ್ಲ ತುಂಬ ಕಡಿಮೆ ಇರುತ್ತೆ ಸರ್. ಎಷ್ಟೋ ಸರ ಅಲ್ಲಿ ನಾವು ಒಂದು ಕರ ಹಾಕಿದ ಮೇಲೆ ವಾಪಸ್ ಕಟ್ಸ್ಬೇಕಂತಂದ್ರೆ ಒಂದು 3-4 ಟೈಮ್ ಕಟ್ಸ್ತೀವಿ, ಯಾವುದೋ ಒಂದು ಇಮಿಡಿಯೇಟ್ ಒಂದೇ ಟೈಮ್ ಕಟ್ಕೊಳ್ಳೋದು. ಬಟ್ ಅದೇ ಈ ನಮ್ಮ ದೇಶೀಯ ತಳಿಗಳಲ್ಲಿ ಏನಿದೆಯಲ್ಲ ಒಂದು ಟೈಮ್ ಅಥವಾ 2nd ಟೈಮ್ಗೆ ಕಟ್ಕೊಂಡ್ಬಿಡುತ್ತೆ ಸರ್. ತುಂಬಾ ಚೆನ್ನಾಗಿದೆ. ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ರೈತರಿಗೆ? ಆಕಳ ಸಾಕಾಣಿಕೆ ಆಯ್ತು, ದೇಶಿ ತಳಿಗಳನ್ನ ಉಳಿಸೋದ್ರ ಬಗ್ಗೆ ಆಯ್ತು, ನಿಮ್ಮ ಕಿವಿಮಾತೇನು ರೈತರಿಗೆ? ಏನಿಲ್ಲ ಸರ್, ಈ ದಿವಸ ನಾವು ಏನಾಯ್ತು ಅಂತಂದ್ರೆ ಈ ಅಭಿವೃದ್ಧಿ ವಿಷಯದಲ್ಲಿ ಮುಂದೋಗ್ತಾ ಇದ್ವಿ, ಅಥವಾ ಪ್ರೊಡಕ್ಷನ್ ವಿಷಯದಲ್ಲಿ ಹೋಗ್ತಾ ಇದ್ವಿ. ಇವತ್ತು ಏನಾಗಿದೆ, ಆರೋಗ್ಯವೇ ಒಂದು ಮುಖ್ಯ ವಾಹಿನಿಗೆ ಬರ್ತಾ ಇದೆ. ಆದ್ರಿಂದ ನಮ್ಮ ರೈತರು ಏನ್ ಮಾಡಬಹುದು ಅಂತಂದ್ರೆ ದೇಶೀಯ ತಳಿಗಳನ್ನ ನಾವು ಬೆಳೆಸ್ತಾ ಹೋದ್ವಿ ಅಂತ ಈ ಕಡೆ. ಅವಾಗ ಏನಾಗುತ್ತೆ, ಒಂದು ತಾವು ವೈಯಕ್ತಿಕವಾಗಿ ಆರೋಗ್ಯವಂತರಾಗ್ತೀರಿ, ಹಾಲು ಮತ್ತೆ ಅದರ ಉತ್ಪನ್ನಗಳನ್ನ ಬಳಸೋದ್ರಿಂದ. ಆಮೇಲೆ ಜನಸಾಮಾನ್ಯರಲ್ಲಿ ಸಹ ದೇಶೀಯ ತಳಿಗಳ ಬಗ್ಗೆ ಅವೇರ್ನೆಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇವಾಗ, ಅದ್ರ ಮೂಲಕ ಆರ್ಥಿಕವಾಗಿ ಸದೃಢರಾಗಬಹುದು. ಹಿಂಗಾಗಿ ಒಂದು ದೇಶೀಯ ತಳಿಗಳನ್ನ ಇವತ್ತು ನಾವು ಮಾಡೋದ್ರಿಂದ ಅಥವಾ ಸಾಕಾಣಿಕೆ ಮಾಡೋದ್ರಿಂದ ಇದು ರೈತರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಒಳ್ಳೆಯದು ಡಾಕ್ಟರ್ ಶಶಿಧರ್ ಅವರು, ಇದುವರೆಗೂ ದೇಶೀಯ ಆಕಳ ತಳಿಗಳು ಮತ್ತು ಅವುಗಳ ಗುಣವಿಶೇಷತೆ ಏನು, ಮಹತ್ವ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ನಮ್ಮ ರೈತ ಬಾಂಧವರು ಹಿರಿಯರು ಹೇಳುವ ಹಾಗೆ ಆಕಳ ಹೊಟ್ಟೆಯಲ್ಲಿ ಅಚ್ಚೇರು ಬಂಗಾರ ಅನ್ನುವ ಹಾಗೆ ಆಕಳಿಗೆ ಭಾಳಷ್ಟು ಮಹತ್ವ ಇದೆ. ಈಗೆಲ್ಲ ಎಲ್ಲೆಲ್ಲಿ ದನಗಳನ್ನು ಸಾಕಾಣಿಕೆ ಕಡಿಮೆ ಮಾಡಿದ್ದಾರೆ, ಭಾಳಷ್ಟು ದನ ಸಾಕಾಣಿಕೆ ಮಾಡೋದು ಬದಲು ಒಂದೆರಡು ಒಳ್ಳೆ ಆಕಳುಗಳನ್ನ ಇಟ್ಕೊಂಡ್ಬಿಟ್ರೆ ಖಂಡಿತ ಅವರ ಕೃಷಿನೂ ಉತ್ತಮ ರೀತಿಯಿಂದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಮನೆಯಲ್ಲಿ ಆಕಳ ಹಾಲು ಆಕಳ ಬೆಣ್ಣೆ ತುಪ್ಪವನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕರವಾದಂಥ ಒಂದು ಜನರು ಅಥವಾ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ ಅನುಕೂಲವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೈತರು ಒಳ್ಳೊಳ್ಳೆ ಆಕಳ ತಳಿಗಳನ್ನು ಸಾಕಾಣಿಕೆಯನ್ನು ಮಾಡಿ ತಮ್ಮ ಕೃಷಿಯನ್ನು ಅಭಿವೃದ್ಧಿ ಮಾಡಿಕೊಳ್ಳಿ, ಆರೋಗ್ಯವನ್ನು ಸಹ ಸುಧಾರಣೆ ಮಾಡಿಕೊಳ್ಳಿ ಅಂತ ಹೇಳೋಣ. ಇದುವರೆಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ದೇಶೀ ಆಕಳ ತಳಿಗಳು ಮತ್ತು ಅವುಗಳ ಗುಣ ವಿಶೇಷತೆ ಕುರಿತು ಸಿಂಧನೂರಿನ ಪಶುವೈದ್ಯ ಸೇವಾ ಇಲಾಖೆಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ ಅವರು. ಈಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಬೀಮಾ ಯೋಜನಾ ಅಧಿಕ ಪ್ರಭಾವಿ ಬನಾಯ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಅಲ್ಪ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 40-41 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 28-27 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 52-53 ಪ್ರತಿಶತ ಮತ್ತು ಕನಿಷ್ಠ ಆರ್ದ್ರತೆ 17-19 ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 6-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು.

ಇದಾಗಿತ್ತು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಶರಣಪ್ಪ ವಡಗೇರಿ ಮತ್ತು ತಂಡದವರಿಂದ ಕೃಷಿ ಗೀತೆಗಳನ್ನು ಕೇಳಿ. ಅದಕ್ಕೂ ಮುಂಚೆ ಈ ಪ್ರಕಟಣೆ. ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಬೆಳಿ ಹೆಂಗೈತಿ ಚೊಕ್ಕ ಬಂಗಾರ, ನಡಿಲಮ್ಮೋಲ ಕೋಗುನು ಬಾರ, ಬೆಳಿ ಹೆಂಗೈತಿ ಚೊಕ್ಕ ಬಂಗಾರ, ಬೆಳಿ ಹೆಂಗೈತಿ ಬಂದ ಮಳೆಯನ್ನು ತಂದ, ಬಿಡುವಿಲ್ಲ ರೈತಗ